ಶೇಕಡ 50% ಕೆಲಸವನ್ನು ಅವನು ಇಲ್ಲೇ ಒಂದು ಸಾಧಿಸಿದಂಗೆ ಆಗುತ್ತೆ. ಸೊ ಒಳ್ಳೆ ತಳಿನ ಆಯ್ಕೆ ಮಾಡಬೇಕಾಗುತ್ತೆ. ಸಾಕಷ್ಟು ತಳಿ ಮಾರ್ಕೆಟ್ನ ಇರ್ತವೆ, ವಿಶ್ವವಿದ್ಯಾಲಯ ಇರ್ತವೆ, ಪ್ರೈವೇಟ್ ಕಂಪ್ನಿಯಲ್ಲಿ ಇರುತ್ತೆ. ಆದರೆ ರೈತ ಗಮನದಲ್ಲಿ ಇಟ್ಕೊಂಡು ಯಾವ ತಳಿ ಬೆಳೆದ್ರೆ ಎಷ್ಟು ಲಾಭ ಬರುತ್ತೆ, ಎಷ್ಟು ಬರ ಸಹಿಷ್ಣುತೆ ಹೊಂದ್ಕೊಳ್ಳುತ್ತೆ, ಅಂಥ ಒಂದು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಖುಷ್ಕಿ ಬೇಸಾಯದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಈಗ ಬೆಳೆ ಬಿತ್ತಿದ ನಂತರ ಯಾವ ರೀತಿಯಾಗಿ ಬರ ಬರುತ್ತೆ ಅಂದರೆ ಅರ್ಲಿ ಸೀಸನ್ ಡ್ರೌಟ್ ಅಂತೀವಿ, ಮಿಡ್ ಸೀಸನ್ ಡ್ರೌಟ್ ಅಂತೀವಿ, ಲೇಟ್ ಸೀಸನ್ ಡ್ರೌಟ್ ಅಂದರೆ ಪ್ರಾರಂಭ ಹಂತದಲ್ಲಿ, ಮಧ್ಯಮ ಹಂತದಲ್ಲಿ, ಅದೇ ರೀತಿಯಾಗಿ ಬೆಳೆ ಕಟಾವು ಹಂತದಲ್ಲಿ ಕೂಡ ಸಾಕಷ್ಟು ಬರ ಬಂದಿರುತ್ತೆ. ಇಂಥ ಸಂದರ್ಭದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೇಕು ಅಂದರೆ ನಾವು ಬೇರೆ ಬೇರೆ ಬೆಳೆಗೆ ಸಾಕಷ್ಟು ಒಂದು ಸಂಶೋಧನೆ ಮಾಡಿ, ಈಗ ಉದಾಹರಣೆಗೆ ರಾಗಿಯಲ್ಲಿ ಹೇಳ್ತಾ ಇದ್ರೆ ಬಿತ್ತಿದ ಒಂದು ಸುಮಾರು 10-15 ದಿವಸದಲ್ಲಿ ಒಂದು ವೇಳೆ ಆ ಒಂದು ಬರ ಬಂದಿದ್ದೆ ಆದರೆ ಅದನ್ನು ನಾವು ಮುಂದಿನ ಒಂದು ಬೆಳೆ ತಗೋಬೇಕೆ ಅಥವಾ ಅದರಲ್ಲಿ ಯಾವ ರೀತಿಯಾಗಿ ತೆಳುವು ಮಾಡಿ ಸುಮಾರು 40-50% ಬೆಳೆಯನ್ನು ತೆಳುವು ಮಾಡಿ ಅದರಲ್ಲಿ ಕೂಡ ನಾವು ಬೆಳೆಯಬಹುದು. ಉದಾಹರಣೆ ಇನ್ನು ಮಧ್ಯಮ ಒಂದು ಹಂತದಲ್ಲಿ ಬರಗಾಲ ಬಂದರೆ ನಾವು ಯಾವ ರೀತಿ ಒಂದು ಮಾಯಿಶ್ಚರ್ ಕನ್ಸರ್ವೇಷನ್ ಪ್ರಾಕ್ಟೀಸಸ್ ಅಂದರೆ ಮಣ್ಣು ಹಿಡಿದುಕೊಳ್ತಕ್ಕಂಥ ಪ್ರಾಕ್ಟೀಸಸ್ನ ಯಾವ ರೀತಿ ಅಳವಡಿಸ್ಕೊಂಬಂತು ಬಹಳ ಮುಖ್ಯವಾದ್ದು. ಅದೇ ರೀತಿ 2 ಸಾಲುಗಳು ಅಥವಾ 8 ಸಾಲುಗಳ ಮಧ್ಯೆ ಒಂದು ಸಾಲು ದೋಣಿ ಸಾಲು ಮಾಡಿದ್ದೆ ಆದರೆ ಖಂಡಿತ ಅದರಿಂದ ಮುಂದೆ ಬರ್ತಕ್ಕಂಥ ಮಳೆ ನೀರು ಅಲ್ಲೇ ಶೇಖರಣೆಯಾಗಿ ಈ ಬೆಳೆಗೆ ಅನುಕೂಲ ಆಗುತ್ತೆ. ಇನ್ನು ಕೆಲವೊಂದು ಬೆಳೆಗಳಲ್ಲಿ ಬೆಳೆಯ ಒಂದು ಕಟಾವಣೆ ಮಾಡೋ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬರ ಬರುತ್ತೆ. ಇಂಥ ಸಂದರ್ಭದಲ್ಲಿ ನಾವು 1% ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಶಿಫಾರಸು ಮಾಡಿದ್ವಿ. ಆ ಒಂದು ಬರಗಾಲ ಬಂದಾಗ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆ ಆದರೆ ಬೆಳೆಯ ಒಂದು ಇಳುವರಿನ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಬರ ತಡೆಗಟ್ಟಿ ಇಳುವರಿ ಜಾಸ್ತಿ ಮಾಡಬಹುದು. ಅದೇ ರೀತಿಯಾಗಿ ಈ ಬೆಂಗಳೂರು ಸುತ್ತಮುತ್ತ ಗ್ರಾಮಾಂತರ ಪ್ರದೇಶದಲ್ಲಿ ಈ ಬೆಳೆಯ ಕಟಾವು ಮಾಡುವ ಹಂತದಲ್ಲಿ ಬರ ಆದರೆ ಆ ಒಂದು ವೆಜಿಟೇಬಲ್ಸ್, ಈ ಉದಾಹರಣೆಗೆ ಈ ಶೇಂಗಾದಲ್ಲಿರ್ಬೋದು, ತೊಗರಿಯಲ್ಲಿರ್ಬೋದು, ಅವರೆಯಲ್ಲಿರ್ಬೋದು, ಇಂಥ ಇದರಲ್ಲಿ ಬೇರೆ ಬೇರೆ ತಳಿಗಳನ್ನು ನಾವು ಹಾರ್ವೆಸ್ಟ್ ಮಾಗುವ ಹಂತಕ್ಕೆ ಬಿಡಲಾದೆ ಅದೇ ಈ ವೆಜಿಟೇಬಲ್ ಪರ್ಪಸ್ಗೆ ಹಾರ್ವೆಸ್ಟ್ ಮಾಡಿ ಸಾಕಷ್ಟು ರೈತರು ಅದರಿಂದ ಅನುಕೂಲ ಪಡ್ಕೊಳ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಖುಷ್ಕಿ ಬೇಸಾಯನ ನಾವು ಯಾವತ್ತಾದರೂ ಈ ಗ್ರೀನ್ ಇಂದ ಗ್ರೇ ಏರಿಯಾಕ್ಕೆ ಮಾಡಬೇಕಾದ್ರೆ ಒಂದು ಅಗ್ರೋ ಫಾರೆಸ್ಟ್ ಅಂತ ಏನು ಹೇಳ್ತೀವಿ, ಕೃಷಿ ಅರಣ್ಯ ಪದ್ಧತಿಗಳು, ಈ ಕೃಷಿ ಅರಣ್ಯ ಪದ್ಧತಿಗಳು ಬಹಳ ಮುಖ್ಯವಾದ ಒಂದು ಅಂಶ. ನಾವು ಇವತ್ತಿನ ದಿವಸ ಈ ಖುಷ್ಕಿ ಪ್ರದೇಶವನ್ನು ನಾವು ಈ ಹಸಿರಾಗಿರಿಸ್ಬೇಕಾದ್ರೆ ಒಂದು ಬಹಳ ಮುಖ್ಯವಾದ್ದು ಈ ಕೃಷಿ ಅರಣ್ಯ ಪದ್ಧತಿಗಳು. ಅದೇ ರೀತಿಯಾಗಿ ಕೃಷಿ ಅರಣ್ಯ ಪದ್ಧತಿಗಳು ಮತ್ತು ಪ್ರಾಣಿ ಸಂಪತ್ತು, ಈ ಒಟ್ಟಾರೆ ಈ ಖುಷ್ಕಿ ಪ್ರದೇಶವನ್ನು ಈ ರೀತಿ ಮಾಡಬೇಕಾದ್ರೆ ಸಮಗ್ರವಾಗಿ ರೈತ ಮೊದಲಿನಿಂದ ಬೆಳೆ ಯೋಜನೆ ಬೆಳೆ ಸ್ಕೀಮ್ ಹಾಕೊಂಡಿದ್ದೆ ಆದರೆ ಖಂಡಿತ ಅದರಿಂದ ಖರ್ಚನ್ನು ಕಡಿಮೆ ಮಾಡಿ ಅದೇ ಅಟ್ಲೀಸ್ಟ್ ನಿರೀಕ್ಷೆ ಮಾಡಬಹುದು. ಧನ್ಯವಾದಗಳು ಡಾಕ್ಟರ್ ಮೂಡಲಗಿರಿಯಪ್ಪ ಅವರೇ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ಸಾರ್ವಜನಿಕರಿಂದ ಮತ್ತು ರೈತರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಇದುವರೆಗೂ ಹವಾಮಾನ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯ ಎದುರಿಸುವುದು ಮತ್ತು ಸುರಕ್ಷಾ ಕ್ರಮ ಅನುಸರಿಸುವುದು ಹೇಗೆ ಈ ವಿಷಯವಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕೇಳಿದಿರಿ. ಪ್ರಾಯೋಜಕರು ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ಸಹಕಾರ ರಾಜಲಕ್ಷ್ಮೀಜಿ ಮತ್ತು ಸುಧಾರಾಣಿ ಟಿ. ಹವಾಮಾನ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,800 ರೂಪಾಯಿ, ಅರಬಿಕಾ ಚೆರಿ 14,800 ರೂಪಾಯಿಯಿಂದ 16,600 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,000 ರೂಪಾಯಿಯಿಂದ 22,200 ರೂಪಾಯಿ, ರೋಬಸ್ಟಾ ಚೆರಿ 11,800 ರೂಪಾಯಿಯಿಂದ 12,800 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣಿ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿನ ಜಿಲ್ಲಾಧಿಕಾರಿಗಳ ಸಭಾಬಾಡಿಯಲ್ಲಿ ಇಂದು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆದು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜಾನವು, ಈ ಸಲ ಜಿಲ್ಲೆಯಲ್ಲಿ ಜೂನ್ ತಿಂಗಲೇ ಮುಂಗಾರು ಮಳೆ ಶುರು ಆಗುವ ಸಾಧ್ಯತೆ ಇದ್ದು ಭಾರೀ ಮಳೆ ಬಂದರೆ ಆಗುವ ಅನಾಹುತಗಳನ್ನ ತಪ್ಪಿಸಿಕೆ ನೋಡಲ್ ಅಧಿಕಾರಿಗ ಮತ್ತೆ ಇಂಜಿನಿಯರ್ಗ ಈಗಂದನೇ ಅಗತ್ಯ ಕ್ರಮ ತಗೊಳಕು, ಯಾವುದೇ ತರದ ಜನ ಜಾನುವಾರುಗಳ ಪ್ರಾಣ ಹಾನಿಯಾಗದಂಗೆ ಎಚ್ಚರ ವಹಿಸೋಕು ಅಂತ ಹೇಳ್ದು. ಅಲ್ಲದೆ ಅಗ್ನಿಶಾಮಕ, ಆರೋಗ್ಯ, ಲೋಕೋಪಯೋಗಿ, ಪೊಲೀಸ್, ಕಂದಾಯ, ಪಂಚಾಯತ್ ರಾಜ್ನ ಅಧಿಕಾರಿಗ ತಮ್ಮ ಇಲಾಖೆಗೆ ಬರುವಂತಹ ಕಾರ್ಯಗಳ ಬಗೆಯಲ್ಲಿ ನಿಗಾ ವಹಿಸಿ ಅಗತ್ಯ ಕ್ರಮ ತಗೊಳಕು ಅಂತ ಸೂಚನೆ ಕೊಟ್ಟು 2025 ಮಾರ್ಚ್ ಏಪ್ರಿಲ್ನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ 82.21% ಫಲಿತಾಂಶ ಬಂದಿದ್ದು ಅಪೂರ್ಣ ಫಲಿತಾಂಶ ಬಂದಿರುವ ವಿದ್ಯಾರ್ಥಿಗ May 26 May 31 ಮುಟ್ಟ ನಡೆಯಕ್ಕಿರುವ ಪರೀಕ್ಷೆ 2 ನೋಂದಣಿ ಮಾಡಿಕಣಿಕೆ ನಾಳೆ ಕಡೆಯ ದಿನ ಆಗಿದ್ದು ಯಾವುದೇ ಪರೀಕ್ಷಾ ಫೀಸ್ ಇರಲೇ. ಜಿಲ್ಲೆನ ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ ಮತ್ತು ಕುಶಾಲನಗರಗಳಲ್ಲಿ ಇರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪರೀಕ್ಷೆ ನಡೆಸುವ ವ್ಯವಸ್ಥೆ ಮಾಡೋಳು ಅಂತ ಜಿಲ್ಲಾಧಿಕಾರಿ ವೆಂಕಟರಾಜನವು ತಿಳಿಸೋಳು. ಮಡಿಕೇರಿ ತಾಲೂಕಿನ ನಾಪೋಕ್ಲು, ಭಾಗಮಂಡ್ಲ ಮತ್ತು ಮಡಿಕೇರಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 50% ರಿಯಾಯಿತಿ ಬೆಲೆಯಲ್ಲಿ ಟಾರ್ಪಾಲ್ ಕೊಡ್ತಿದ್ದು ರೂಪಾಯಿ 2,750 ಬೆಲೆನ ಟಾರ್ಪಾಲ್ ರೂಪಾಯಿ 1,570 ಸಿಕ್ಕಿದೆ. 2020, 2021, 2022, 2023, 2024 ಸಾಲಲ್ಲಿ ಟಾರ್ಪಾಲ್ ತಕ್ಕಣದೇ ಇರುವ ರೈತರು RTC ಮತ್ತು ಆಧಾರ್ ಕಾರ್ಡ್ ಪ್ರತಿ ಕೊಟ್ಟು ಟಾರ್ಪಾಲ್ ತಕ್ಕಣಕ್ಕಂತ ಗೊತ್ತಾವಟು. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಶುರುವಾದ ಸಮಯದಲ್ಲಿ ವಿದ್ಯುತ್ ಅವಘಡ, ತಂತಿ ತುಂಡಾದು, ಕಂಬ ತುಂಡಾದು ಹೀಗೆ ಏನಾರು ಕಂಡುಬಂದರೆ ಸಾರ್ವಜನಿಕರು ತಕ್ಷಣ ಚಾಮುಂಡೇಶ್ವರಿ ವಿದ್ಯುತ್ ವಿತರಣಾ ನಿಗಮ ನಿಯಮಿತದ ಸಹಾಯವಾಣಿ ಸಂಖ್ಯೆ 1912 ಕರೆ ಮಾಡಿ ತಿಳಿಸಕ್ಕೆ ಅಥವಾ ವಾಟ್ಸಪ್ ಸಂಖ್ಯೆ 9449959865 ಕರೆ ಅಥವಾ ಫೋಟೋ ತೆಗೆದು ಕಳಿಸಕ್ಕಂತ ಮಡಿಕೇರಿ ವಿಭಾಗದ ಸೆಸ್ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸೋಳು. 2025-26 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ KDP ಸಭೆ ಇದೇ ತಿಂಗಳ 17 ಹೊತ್ತಾರೆ 10:00 ಕೊಡಗು ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆಯಕುಟ್ಟು ಅಂತ ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್ ಮೀನಾನವು ತಿಳಿಸೋಳು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತಾಧಿಕಾರಿಗ ಇದೇ ತಿಂಗಳ 14 ಹಗಲು 11:00 to 1:00 ಮುಟ್ಟ ವಿರಾಜಪೇಟೆನ ತಹಶೀಲ್ದಾರ್ ಕಚೇರಿ ಸಭಾಬಾಡಿಯಲ್ಲಿ ದೂರು ಅರ್ಜಿ ಹಂಚಿಕಿದ್ದು ಭರ್ತಿ ಮಾಡಿ ನೋಟರಿಯಿಂದ ಪ್ರಮಾಣ ಮಾಡಿದ ಅರ್ಜಿಗಳನ್ನ ಸ್ವೀಕಾರ ಮಾಡುವೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸ ಮಾಡಿಕೊಡುವುದರಲ್ಲಿ ತಡ ಮಾಡಿದು ಮತ್ತು ಬೇರೆ ಬೇರೆ ತರಲಿ ತೊಂದರೆ ಕೊಡ್ತಿದ್ದಾರೆ ಅಂತ ಅಧಿಕಾರಿ ಚಾಕ್ರಿಗಾರರ ಬಗೆಯಲ್ಲಿ ಸಾರ್ವಜನಿಕರು ದೂರು ಕೊಡಕ್ಕೆ ಸಾರ್ವಜನಿಕರು ಈ ಅವಕಾಶನ ಬಳಸಿಕೊಳ್ಳಕು ಅಂತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ಕೇಳಿಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡು ಕೂಟಲಿ ನಾಳೆ ಹೊತ್ತಾರೆ 11:00 ಮಡಿಕೇರಿನ ಗಾಂಧಿ ಭವನದಲ್ಲಿ ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ನಡೆಯಕ್ಕಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜು, ಮಡಿಕೇರಿ ವಿಧಾನಸಭೆ ಕ್ಷೇತ್ರದ ಮತ್ತು ವಿರಾಜಪೇಟೆ ವಿಧಾನಸಭೆ ಕ್ಷೇತ್ರದ ಶಾಸಕರು, ಸಂಸದರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾವಟು. ಮಡಿಕೇರಿ ECHS ಪಾಲಿಕ್ಲಿನಿಕ್ ಇದೇ ತಿಂಗಳ 12 ಕಾರ್ಯನಿರ್ವಹಿಸಲೆ ಅಂದು ಬುದ್ಧ ಪೂರ್ಣಿಮೆಯ ಬಗೆಯಲ್ಲಿ ರಜೆ ಇದ್ದದೆ ಅಂತ ಕ್ಲಿನಿಕ್ನ ಮಾಹಿತಿಯಿಂದ ಗೊತ್ತಾವಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.

90 ಮಕ್ಕ ಇಕ್ಕಾಕಲೆ ಪರೀಕ್ಷೆ ದಂಡಾಂಗ ಪೇದ ದಾಖಲು ಮಾಡಿಂಡಿತು. ಕೊಡಗ್ರ ಮಡಿಕೇರಿ ವಿರಾಜಪೇಟೆ ಸೋಮಾರ್ಪೇಟೆ ಪಿಂಜ ಕುಶಾಲ್ ನಗರತ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಲು ಸಿಸಿಟಿವಿ ವೆಬ್ಕಾಸ್ಟಿಂಗ್ ಪೋಲೆ ಇದೇ ತಿಂಗಳ 26-31 ಎಸ್ಎಲ್ಸಿ ದಂಡನೆ ಪರೀಕ್ಷೆ ನಡಪಾಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅರಿಚಿಟ್ಟಿತು. 2025-26 ಕರ್ನಾಟಕ ಅಭಿವೃದ್ಧಿ ಕಾರ್ಬಾರ ಜಿಲ್ಲಾ ಮಟ್ಟತ್ರ 3 ಕೆಡಿಪಿ ಸಭೆ ಸಣ್ಣ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಅಲ್ಲತೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಎನ್ಎಸ್ ಬೋಸರಾಜು ಅಯ್ಯಂಗಡ ಕೊರವು ಕಾರ್ಯಕ್ಕೆ ಇದೇ ತಿಂಗಳ 14 ಪೊಲಾಕ 10:30 ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಾಡಲ್ ನಡಪಾಂದು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅರಿಚಿಟ್ಟಿತು. ಕೊಡವ ಬಾಳೋಪಾಟು ಪಿಂಜ ಸಂಸ್ಕೃತಿರ ವಿಚಾರವಾಯಿತು ಆಳವಾನ ಅಧ್ಯಯನ ಕೈಕೊಡ್ತಂಡ ಆಸ್ಟ್ರೇಲಿಯಾ ದೇಶ